ಆಕಾಶವಾಣಿ ಚಿತ್ರದುರ್ಗ. ಇದೀಗ ದೇಶಭಕ್ತಿ ಗೀತೆ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಕೇಳಿ ಬಸವರಾಜ್ ಮತ್ತು ಬಿಆರ್ ಛಾಯಾ ಅವರ ಕಂಠಸಿರಿಯಲಿ ಈ ದೇಶಭಕ್ತಿ ಗೀತೆಯನ್ನು. ನಮ್ಮ ವೀರ ಯೋಧರೇ, ನಿಮಗೆ ನಮ್ಮ ನಮನ. ಭಾರತ ಮಾತೆಯ ಸೇವೆಯ ಮಾಡಿದ ನಮ್ಮ ವೀರ ಯೋಧರೇ, ನಿಮಗೆ ನಮ್ಮ ನಮನ. ಭಾರತ ಮಾತೆಯ ಸೇವೆಯ ಮಾಡಿದ ನಮ್ಮ ವೀರ ಯೋಧರೇ, ನಿಮಗೆ ನಮ್ಮ ನಮನ. ಸುಂಡಿ ಗ್ರಾಮದ ಮಡಿವಾಳಪ್ಪ, ಸರ್ವ ಜನರಲ್ಲಿ ಉಳಿದೋದು ನಿನ್ನ ನೆನಪ. ಯರುರ ಗ್ರಾಮದ ವೀರ ಓ ಸಿದ್ದನ ಗೌಡ, ಅಂದಿ ಅಳುಕಾದೆ ಹೋರಾಡಿದೆ ಪಾಕರ ಗೂಡ, ಅಂದದೆ ಧೈರ್ಯದಿ ನುಗ್ಗುತ್ತಾ ನಡೆದಿರಿ. ನಿಮ್ಮ ಮಾತೆಯ ಸೇವೆಯ ಮಾಡಿದ ನಮ್ಮ ವೀರ ಯೋಧರೇ, ನಿಮಗೆ ನಮ್ಮ ನಮನ. ಮರಡಿಯ ಯಶವಂತ ನೀನೇ ಪುಣ್ಯವಂತ, ಕಿತ್ತೂರ ಶೌರ್ಯದ ಭೂಮಿಯಲ್ಲಿ ಜನಸೀದಾತ, ಚೊಳಚ ಗುಡ್ಡದ ಕುಲಕರ್ಣಿ ಶಿವಬಸಯ್ಯ, ನಿನ್ನ ತ್ಯಾಗದ ಈ ದೇಶ ಪ್ರೇಮ ಎಂತಾದಯ್ಯ, ಅಂತದೆ ಧೈರ್ಯದಿ ನುಗ್ಗುತ್ತಾ ನಡೆದಿರಿ. ನಿಮ್ಮ ತ್ಯಾಗ ರಾಷ್ಟ್ರದ ನಮನ. ಭಾರತ ಮಾತೆಯ ಸೇವೆ